ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ ಇಹಕು ಪರಕು ಸೇತುವೆ ಶ್ರೀ ರಾಘವೇಂದ್ರ ನಾಮವೇ ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ ಇಹಕು ಪರಕು ಸೇತುವೆ ಶ್ರೀ ರಾಘವೇಂದ್ರ ನಾಮವೇ ಬಂದು ಬಾರಿ ಬಂದು ನೋಡು ಮರೆಯದು ಜೀವಾ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ಪಾಪ ಕಳೆ ಬಸುರ ಗಂಗೆ ಇಲ್ಲಿ ಹರಿವ ತುಂಗೆ ಪ್ರೇಮ ಭರಿತ ಹೂಬನ ರಾಯರ ಬೃಂದಾವನ ಪಾಪ ಕಳೆ ಬಸುರ ಗಂಗೆ ಇಲ್ಲಿ ಹರಿವ ತುಂಗೆ ಪ್ರೇಮ ಭರಿತ ಹೂಬನ ರಾಯರ ಬೃಂದಾವನ ಒಂದು ಬಾರಿ ಬಂದು ನೋಡು ಮರೆಯದು ಜೀವಾ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ಏಳು ನೂರು ವರುಷಗಳು ಗುರುಗಳು ಇಲ್ಲಿಹರು ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ಕಳೆವರು ಏಳು ನೂರು ವರುಷಗಳು ಗುರುಗಳು ಇಲ್ಲಿಹರು ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ಕಳೆವರು ಒಂದು ಬಾರಿ ಬಂದು ನೋಡು ಮರೆಯದು ಜೀವಾ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ಒಂದು ಬಾರಿ ಬಂದು ನೋಡು ಮರೆಯದು ಜೀವಾ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಬೋರೇಗೌಡರು ಅಂತೂ ಇಂತೂ ನಿಮ್ಮ ಪಾಲಿಗೆ ಬಂದ ಭೂಮಿಯನ್ನ ನೀವು ಸಂರಕ್ಷಿಸಿಕೊಂಡು ಅಲ್ಲೇ ಒಂದು ಬೆಳೆ ಉತ್ಪಾದನೆ ಮಾಡಿಕೊಂಡು ಅದರಲ್ಲೂ ಆರ್ಥಿಕವಾಗಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅದನ್ನ ಪಡ್ಕೊಳ್ತಾ ಇದ್ದೀರಿ ಹೇಳಿ. ಈಗ ನೀವು ಯಾಕೆ ನಿಮ್ಮ ಅಣ್ಣನ ತರ ತೋಟಗಾರಿಕೆ ಬೆಳೆಗಳನ್ನ ಮಾಡೋ ಅಂತ ಪ್ರಯತ್ನ ಮಾಡಿಲ್ಲ? ಅಲ್ಪತೃಪ್ತಿ ಜೊತೆಗೆ ಸರ್ ನಮ್ಗೆ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಯಲ್ಲಿದ್ದೀವಿ, ಹಾಗಾಗಿ ನನಗೆ ಈಗ ಹೇಳಿ, ಒಂದು ವೇಳೆ ಒಂದು ಪ್ರಕೃತಿಯಿಂದ ತೊಂದರೆ ಆಯ್ತು ಅಂತ ಹೇಳಿದ್ರಿ ಸರ್, ಹಾಗಿದ್ದು ಈಗ ನಿಮ್ಗೆ ಇರುವಂತಹ ಮಾಹಿತಿ ಪ್ರಕಾರ ಬೆಳೆ ಉತ್ಪಾದನೆ ಹೆಚ್ಚಾಗಬೇಕಾದ್ರೆ ಅಥವಾ ಲಾಭದಾಯಕ ಆಗಬೇಕಾದ್ರೆ ಏನೆಲ್ಲ ಮಾಡಬೇಕಾಗುತ್ತೆ ಸರ್? ಮಾಡಿದ್ರೆ ಆಗುತ್ತೆ ಸರ್, ಅಲ್ಲೇನಾಗುತ್ತೆ ಸರ್, ನನಗೆ ಈ ಇದ್ರ ಜೊತೆಗೆ ಅದೆಲ್ಲ ಒಟ್ಟಿಗೆ ರೆಗ್ಯುಲರ್ ಆಗಿದ್ದು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಹಾಗಾಗಿ ಸಲ ನನ್ನ ಜೊತೆಗೆ ನಾನು ಆ್ಯಕ್ಚುಲಿ ವ್ಯವಸಾಯ ಮಾಡಲೇಬಾರ್ದು ಅಂತಿದ್ದೆ, ಅದರಲ್ಲೂ ನನ್ನ ಹೆಂಡತಿ ಸೌಜನ್ಯ ಅಂತ ಇಲ್ಲೆಲ್ಲ ಮಾಡಲೇಬೇಕು ನಾವು ರೈತರಾಗಿ, ಅದು ಮಾಡಿದ್ರೆ ಬರೀ ಆಡಾಡ್ಕೊಂಡು ನಿಂತ್ಕೊಂಡು ಆಯ್ತದ ಹಂಗೆ ಅಂತೇಳಿ ಸ್ವಲ್ಪ ಗಲಾಟೆ ಮಾಡಿ, ಹೌದು ಗಲಾಟೆ ಮಾಡಿ ಆಮೇಲೆ ಆಯಿತು ಇಲ್ಲ ಮಾಡೋದು ಅಂತೇಳಿ ನಾಗ ಅವ್ರನ್ನ ಜೊತೆಗೆ ಜಾಸ್ತಿ ಸಹಕಾರ ಕೊಟ್ಟು ಅವ್ರನ್ನ ಜೊತೆಗೆ ಬರೋ ಉಪ್ಪಾಕೋದು ಕಳೆ ಗಿಳೆ ಕೇಳೋದು ಮತ್ತೊಂದು ಮಗದೊಂದು ಗದ್ದೆಯಲ್ಲಿ ಸೌದೆ ತಾಕೋದೆಲ್ಲ ಮಾಡಿ ಇವತ್ತು ಒಂದು ಮಟ್ಟಕ್ಕೆ ಬಂದಿದ್ದೀವಿ ಸರ್. ಈಗ ಸದ್ಯಕ್ಕೆ ನಾನು ವ್ಯವಸಾಯದಿಂದ ನಾನು ತೃಪ್ತನಾಗಿದ್ದೀನಿ, ಏನು ಆ ತಾಯಿ ನಮಗೇನು ಮೋಸ ಮಾಡಿಲ್ಲ. ಈ ವ್ಯವಸಾಯಕ್ಕೆ ಬರೋ ಕಾರಣ ಆಗರೆ ಸೌಜನ್ಯ ಅವರು. ಹೌದು ಸರ್ ನಾನು ವ್ಯವಸಾಯ ಮಾಡ್ತಿರಲ್ಲ, ಫೋಟೋಗ್ರಫಿ ಮಾಡಿಕೊಂಡು ಫೋಟೋ ತೆಗಿತಿದ್ದೆ, ವಿಡಿಯೋ ಮಾಡ್ತಿದ್ದೆ, ಜೊತೆಗೆ ಕಲೆ ಅದ್ರ ಬಗ್ಗೆ ಹೊಟ್ಟತ್ತಿದ್ದೆ, ಎಲ್ಲದನ್ನೇ ಮಾಡ್ಕೊಂಡು ನಮ್ಮ ಮೂಲ ವೃತ್ತಿನ ಬಿಟ್ಬಿಟ್ಟು ಹೋದ್ರೆ ಆಯ್ತದ, ನಮಗೆ ದರಿದ್ರ ಬಂದ್ಬಿಡ್ತದೆ, ಮಾಡಲೇಬೇಕು ವ್ಯವಸಾಯ ಮಾಡಲೇಬೇಕು ಅಂತೇಳಿ ಸಖತ್ತು ಹಿಂಸೆ ಕೊಟ್ಟು ಪ್ರಚೋದನೆ ಆಯಿತು. ಅವರಿಂದ ನಾನು ಇವಾಗ ವ್ಯವಸಾಯ ಮಾಡ್ಕೊಂಡು ಇಲ್ಲ, ನಮ್ಮ ಜಾಗ ಇಲ್ಲ ಸರ್, ನಮಗೆ ಇಲ್ಲ ಈಗ, ನನಗೆ ಮನೆ ಇಲ್ಲ, ಅಣ್ಣನ ಮನೆ ಮನೆ ಮಾಡ್ಕೊಬೇಕು ಮಾಡ್ಕೋಬೇಕು ಸರ್. ಆಗಿದೆ ಮಗನ ಮನೆ ಅಲ್ಲಿ ಅವನಿಗೆ ನಿಮ್ಮ ತಮ್ಮನಿಗೆ ಹೇಳುವಂಥ ಶಕ್ತಿ ಇಲ್ಲ ಸರ್, ಅವನು ಈ ಥರ ಹೋಗ್ಬೇಕನ್ನಪ್ಪ ಈ ಥರ ಬಿಡಬೇಕು ಅಂತೇಳಿ ಅವನು ಕೂಡ ಮಾತಾಡ್ತಾನೆ. ಅದು ಕೃಷಿಯಲ್ಲಿ ಹೆಂಡತಿ ಮಾತು ಕೇಳಿ ಇವರು ಮುಂದುವರಿತ ಮಾತಿಲ್ಲ ಸರ್. ಸಾಮಾನ್ಯವಾಗಿ ಗೊಬ್ಬರ ಹಾಕೋದು ಏನು ರಾಸಾಯನಿಕ ಬಳಸ್ತಿರೋ ಸರ್? ರಾಸಾಯನಿಕ ಇಲ್ಲ ಸರ್, ನಮಗೆ ಇದಿಲ್ಲ ಸರ್, ಗೊಬ್ಬರದ ಅವಶ್ಯಕತೆ ನಮ್ಗೇನು ಇಲ್ಲವೇ ಇಲ್ಲ, ನಮ್ಗೆ ಅದು ತಗೊಳಕ್ಕೆ ತುಂಬ ಕಾಸ್ಟ್ಲಿ ಆಗಿರೋದ್ರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀನಿ ಸರ್. ಅಂದರೆ ಅತಿಯಾಗೂ ಹಾಕೊಳ್ಳೋದಿಲ್ಲ, ಜಾಸ್ತಿ ಔಷಧಿ ಕೂಡ ಜಾಸ್ತಿ ಹೊಡೆಯೋದು ಇಲ್ಲ. ಈಗ ತಂದೆಯವರಿಂದ ನೀವೇನು ಕೃಷಿಯನ್ನು ಕಲೀಲಿಲ್ಲ ಆಗರೆ? ಅವಾಗ ನಾವು ಓದ್ತಾ ಇದ್ವಿ ಸರ್, ಆಗ ನಮ್ಮ ತಂದೆ ತಿರೋಬೇಕಾದ್ರೆ ನಾವು ಆಗ 8ನೇ ಕ್ಲಾಸಲ್ಲಿದ್ದೆ ಸರ್, ನಮ್ಗೆ ಅದು ಐಡಿಯಾನೂ ಇಲ್ಲ ನಮಗೆ. ಈಗ ಹೆಂಡತಿಯ ಒಂದು ಒತ್ತಾಯಕ್ಕೆ ಸರ್. ಲಕ್ಷ್ಮೀಕಾಂತ್ ಅವರೇ ಬೋರೇಗೌಡ್ರೆ ಇವತ್ತು ನಿಮ್ಮ ಮಾತನ್ನ ಹಾಡನ್ನ ಬೇರೆಯವರು ಕೇಳಿರ್ತಾರೆ. ಹೌದು ಸರ್. ಒಂದಂತೂ ಬೋರೇಗೌಡ್ರೆ ಹೇಳಿ ಸರ್, ಏನೆಲ್ಲ ಪ್ರಯತ್ನ ಮಾಡಿದ್ರು ಕೃಷಿ ಕುಟುಂಬದ ಹಿನ್ನೆಲೆ ನಿಮ್ಮನ್ನ ವಾಪಸ್ ಪುನಃ ಕೃಷಿಗೆ ಕರ್ಕೊಂಡೋಯ್ತು. ಸೌಜನ್ಯ ಅವರ ಮೂಲಕ ಪುನಃ ನೀವು ಕೃಷಿ ಮಾಡುವಾಗ ಅಲ್ಲೇ ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಒಂದು ಸತ್ಯ ನಿಮಗೆ ಗೊತ್ತಾಗಿದೆ. ಇನ್ನು ಲಕ್ಷ್ಮೀಕಾಂತ್ ಅವರು ಈಗಾಗಲೇ ಬಹಳ ಯಶಸ್ವಿಯಾಗಿ ಕೃಷಿ ಬದುಕಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮಾದರಿಯಾಗಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾತು ಕೇಳಿದ್ಮೇಲೆ ನಮ್ಮ ರೈತರಿಗೂ ಅನ್ನಿಸ್ತಾ ಇರುತ್ತೆ, ನಾವು ಲಕ್ಷ್ಮೀಕಾಂತರನ್ನ ಮಾತಾಡಿಸ್ಬೇಕು, ಬೋರೇಗೌಡರನ್ನ ಮಾತಾಡಿಸ್ಬೇಕು, ಹೆಂಗೆ ಏನು ಅಂತ. ಹಾಗಾಗಿ ನಿಮ್ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳ್ಬಿಡಿ. 9909121251 9909221 ಸರ್. 9909121 ಬೋರೇಗೌಡ್ರೆ ನಿಮ್ಮ ದೂರವಾಣಿ 9845390225 ಮತ್ತೊಮ್ಮೆ 9845390225 ಬಹಳ ಸಂತೋಷ. ನೀವೇನು ಅನ್ಕೊಂಡಿದ್ದೀರಿ ಆ ರೀತಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಕನಸುಗಳಿದೆ ಅದೆಲ್ಲ ನನಸಾಗಲಿ, ಕೃಷಿಯಲ್ಲಿ ಇನ್ನಷ್ಟು ಯಶಸ್ಸಿಗಲಿ. ಬೋರೇಗೌಡ್ರಿಗೆ ಅವರು ನಂಬಿರುವಂತಹ ಎರಡು, ಒಂದು ಕೃಷಿ, ಇನ್ನೊಂದು ಅವರ ಕಲೆ, ಎರಡು ಕ್ಷೇತ್ರದಲ್ಲಿ ಅವರಿಗೆ ಸಾಧನೆಗೆ ಇನ್ನಷ್ಟು ಅವಕಾಶಗಳು ಸಿಗಲಿ, ಹಾಗೇನೆ ಜೀವನ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಕೃಷಿ ಬದುಕಿನ ಸಾರ್ಥಕತೆಯನ್ನು ಕುರಿತು ಮಂಡ್ಯ ಜಿಲ್ಲೆ ಮತ್ತು ತಾಲೂಕು ಕೆರಗೋಡು ಹೋಬಳಿ ಜಿಕೆಬ್ಬಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕೆಎಸ್ ಲಕ್ಷ್ಮೀಕಾಂತ ಹಾಗೂ ಕೆಎಸ್ ಬೋರೇಗೌಡ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಎಸ್ ಸುಬ್ರಹ್ಮಣ್ಯ. ನನ್ನಲ್ಲಿದೆ ಭಾರತ, ನಾನು ಶಕ್ತಿ, ನನ್ನಲ್ಲದಗಿದೆ ಶಕ್ತಿ. ನಾನು ಡಾಕ್ಟರ್ ರಾಜೇಂದ್ರ ಕೆವಿ, ಜಿಲ್ಲಾ ಚುನಾವಣಾಧಿಕಾರಿ, ಜಿಲ್ಲಾಧಿಕಾರಿ ಮೈಸೂರು. ನಿಮ್ಮ ಮತವನ್ನು ಮಾರಾಟ ಮಾಡಿಕೊಂಡು ಭವಿಷ್ಯವನ್ನು ಮಾರಿಕೊಳ್ಳಬೇಡಿ. ಕಡ್ಡಾಯವಾಗಿ ಚುನಾವಣೆಯ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ, ನೈತಿಕ ಮತದಾನ ಮಾಡಲು ಪ್ರತಿಯೊಬ್ಬರನ್ನು ಕೂಡ ಪ್ರೇರೇಪಿಸಿ, ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಿರಿ. ಒಗ್ಗೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ನಾನು ಜಾವಗಲ್ ಶ್ರೀನಾಥ್. ಮತದಾನ ನಮ್ಮ ಹಕ್ಕು ಮಾತ್ರವಲ್ಲ, ನಮ್ಮ ಶಕ್ತಿ. ಮತ ಚಲಾಯಿಸಿ. ಏನ್ ತಾಯಮ್ಮ, ಯಾರಿಗೆ ನೀನ್ ಓಟು ಈಸರ್ತಿ? ಅಯ್ಯ, ಯಾರ್ ಬಂದ್ರೇನ್ ಬಿಡ್ರಮ್ಮ, ಯಾಕೆ ಹಾಗಂತೀಯ? ಮತ್ತಿನ್ನೇನ್ರವ, ನಾನ್ ಯಾರಿಗೆ ಓಟ್ ಹಾಕ್ತೀನೋ ಅವ್ರೇನ್ ಬಂದು ನಮ್ಮನೆ ಉದ್ಧಾರ ಮಾಡ್ತಾರ? ಅಯ್ಯೋ ತಾಯಿ, ಓಟು ಅಂದ್ರೆ ಒಂದು ಮನೆ ಉದ್ಧಾರ ಅಂತ ಅನ್ಕೊಂಡ್ಯಾ? ನಿನ್ನ ಹಳ್ಳಿ, ನಿನ್ನ ರಾಜ್ಯ, ನಿನ್ನ ರಾಷ್ಟ್ರ ಹೇಗೆ ಮುಂದುವರಿಯೋದು ಅನ್ನೋದು ಚುನಾವಣೆನಲ್ಲಿ ನಿರ್ಧಾರ ಆಗುತ್ತೆ. ಅದಕ್ಕೇನೆ ಈ ವಿಷಯದಲ್ಲಿ ನಿನ್ನ ಮನಸ್ಸು ಏನು ಅನ್ನೋದನ್ನ ನಿನಗಿಷ್ಟ ಆದವ್ರಿಗೆ ಓಟ್ ಹಾಕಿ ದೇಶಕ್ಕೆ ಹೇಳ್ಬಹುದು. ಹಿಂಗಂತೀರಾ? ಮತ ಚಲಾವಣೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ, ಅಷ್ಟೇ ಅಲ್ಲ ಜನತೆಯ ಆಶೋತ್ತರಗಳ ಪ್ರತಿಬಿಂಬ. ಕೃಷಿರಂಗದಲ್ಲಿ ಎಲ್ ಜಿ ಸಹೋದರಿಯರು ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳೋಣ. ಜಗ ಜಗದ ಒಡೆಯಾನೆ, ಜಗದ ಪುಟ್ಟಣಿಯಾನೆ, ಅರಮಾನೆ ಒಳಗೊಬ್ಬ ದೊರೆಮಗ ಕುಂತವನೆ, ಅಚಕಂಬಿ ಹಚ್ಚಡವ ತಲೆಗವ ಸುತ್ತವನೆ, 40 ಹೊನ್ನೀನ ನಾಮಾವನಿಟ್ಟವನೆ. ಕೇಳಿ